ಅದಕ್ಕೆ ಒಂದು ಜೋಳದಲ್ಲಿ ಮಾಡ್ಬೋದು ಅಥವಾ ಭತ್ತದಲ್ಲಿ ಮಾಡ್ಬೋದು. ಇದು ಬೀಜ ಅಂತ ಹೇಳಿದ್ರೆ ಒಂದು ಮಾಧ್ಯಮ ಮಾತ್ರ, ಈ ಫಂಗಸ್ ಅನ್ನು ಬೆಳೆಸಿ ನಮ್ಮ ಕಚ್ಚಾ ವಸ್ತುಗೆ ತಲುಪಿಸಿ ಒಂದು ಮಾಧ್ಯಮ ಮಾತ್ರ ಬೀಜ. ನಮ್ಗೆ ಯಾವ್ದ್ರಲ್ಲಿ ಕೂಡ ಬೀಜ ಮಾಡ್ಬೋದು. ಆ ಫಂಗಸ್ಗೆ ಆಹಾರ ಬೇಕಾಗಿ ನಾವು ಜೋಳ ಅಥವಾ ಭತ್ತವನ್ನು ಕೊಡೋದು. ಆಗ ಅದು ಸ್ವಲ್ಪ ಪ್ರೊಸೆಸ್ ಇದೆ, ಅದನ್ನೊಂದು ಅರ್ಧ ಬೇಯಿಸಬೇಕು ಭತ್ತ ಅಥವಾ ಜೋಳವನ್ನು, ಮತ್ತೆ ಚಾಕ್ ಪೌಡರ್ನ ಅದಕ್ಕೆ ಮಿಕ್ಸ್ ಮಾಡಿ ಕವರಿಂಗ್ ಮಾಡಬೇಕು. ಆಮೇಲೆ 2 ಗಂಟೆ ಹೊತ್ತು 15 LBS ಪ್ರೆಷರ್ನಲ್ಲಿ ಆಟೋಕ್ಲೇವ್ ಇಟ್ಟು ಅದನ್ನು ಸ್ಟರಿಲೈಸೇಷನ್ ಮಾಡಬೇಕು. ಆಮೇಲೆ ತೆಗೆದು ತಣದ ಮೇಲೆ ಮೀಡಿಯಾ ಇರ್ತದೆ ಅದನ್ನು ನಾವು ಮೊದಲೇ ಮಾಡಿರ್ತೇವೆ. ಒಂದು ಮೀಡಿಯಾದಲ್ಲಿ ಅಣಬೆದ ಒಂದು ತುಂಡು ತೆಗೆದು ಅದನ್ನು ಕಲ್ಚರ್ ಮಾಡಿ ಅದನ್ನು ಈ ಇದಕ್ಕೆ ಇನೋಕ್ಲೇಷನ್ ಮಾಡಬೇಕು. ಇದೆಲ್ಲ ಮಾಡಬೇಕು, ಲ್ಯಾಬ್ ಬೇಕು, ಅದು ಓಪನ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂತ ಹೇಳಿದ್ರೆ ತುಂಬಾ ಹೈಜೀನಿಕ್. ಹೌದು. ಅಂದ್ರೆ ಈಗ ಈ ಅಣಬೆ ಬೀಜ ಅಥವಾ ಸ್ಪಾನ್ ಎನ್ನುವಂಥದ್ದು ಒಂದು ಬಾಟಲ್ ಅಲ್ಲಿ ನೀವು ಕೊಡ್ತೀರಿ? ಹೌದು, ಮೊದಲು ಬಾಟಲ್ ಅಲ್ಲಿ ಕೊಡ್ತಾ ಇದ್ದೀವಿ, ಈಗ ಕವರ್ ಅಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕೊಡ್ತೀವಿ. ಎಷ್ಟು ಪ್ರಮಾಣದಲ್ಲಿ ಈಗ ಇದಕ್ಕೆ ಮಿಕ್ಸ್ ಮಾಡುವಂತದೊಂದಿಗೆ ಈ ಕಚ್ಚಾ ವಸ್ತುಗಳಿಗೆ? ಕಚ್ಚಾ ವಸ್ತು ನಾವು ಒಂದು ಪ್ಯಾಕೆಟ್ ಅಂದ್ರೆ 1/4 kilo ಇದೆ, ಅದರಲ್ಲಿ ನಮಗೆ ಒಂದು ಸಣ್ಣ ಬೆಡ್ ಒಂದು 3 ಸ್ಟೆಪ್ ಹಾಕಿ ಬೆಡ್ ಮಾಡೋದಿದ್ರೆ ಒಂದು ಒಂದು ಪ್ಯಾಕೆಟ್ ಅಲ್ಲಿ 3 ಮಾಡಬಹುದು, ಒಂದು ಪ್ಯಾಕೆಟ್ 1/4 kilo ಬೀಜದಲ್ಲಿ. ಮತ್ತೆ ದೊಡ್ಡ ಸ್ವಲ್ಪ 4-5 ಸ್ಟೆಪ್ ಮಾಡಿ ಮಾಡೋದಿದ್ರೆ ಒಂದು ಪ್ಯಾಕೆಟ್ ಅಲ್ಲಿ 2 ಬೆಡ್ ಮಾಡಬಹುದು. ಅದು ಸ್ಟೆಪ್ ಅಂದ್ರೆ ಹೇಗೆ? ಅದು ನಾವು ಬೀಜ ಬೈಯುವಲ್ಲೋ ಬೀಜ ಬೈಯುವಲ್ಲೋ ಈಗ ಹಾಕ್ತಾ ಹೋಗ್ತೇವೆ. ಒಂದೇ ತೊಟ್ಟೆಯಲ್ಲಿ ಅದು ಈಗ ನಾವು ಸ್ವಲ್ಪ ಬೀಜ ಹಾಕ್ತೇವೆ ಫಸ್ಟಿಗೆ, ಮತ್ತೆ ಒಂದು 3 ಇಂಚ್ ದಪ್ಪಕ್ಕೆ ಬೈಯುಲು ಹಾಕ್ತೇವೆ, ಮತ್ತೆ ಹಾಕುವಾಗ ಸ್ವಲ್ಪ ಜಾಸ್ತಿ 1 ಹಿಡಿ ಬೀಜ ಸುತ್ತಲೇ ಹಾಕ್ತೇವೆ, ಮತ್ತೆ ಬೈಯುಲು, ಮತ್ತೆ ಸುತ್ತಲೂ ಬೀಜ ಹಾಕುದು, ಮತ್ತೆ ಬೈಯುಲು. ಈಗ 3 ಸ್ಟೆಪ್ ಹಾಕಿ ಮೇಲೆಗೆ ನಾವು ಈ ಸ್ಟೆಪ್ಪಲ್ಲಿ ಅಷ್ಟೇ ಬೀಜ ಹಾಕಿದ್ರೆ ಅಷ್ಟೇ ಮೇಲೆ ಹಾಕಿ ಮೇಲೆ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿಡೋದು, ಮತ್ತೆ ಹಾಡಿಗೆ ಒಂದು 15 holes ಕೊಡೋದು, ಅದಕ್ಕೆ ಸ್ವಲ್ಪ ಗಾಳಿ ಸಿಗಬೇಕು, ಆಕ್ಸಿಜನ್ ಸಿಗಬೇಕು. ಆಮೇಲೆ ಇದರಲ್ಲಿ ತೇವಾಂಶ ಉಳಿಸಬೇಕಾಗ್ತದೆ ಹೇಗೆ? ಅದನ್ನು ಈ ಬೆಡ್ ಮಾಡಿ 20 ದಿವಸ ಇನ್ಕ್ಯುಬೇಷನ್ ರೂಮ್ ಅಂತ ಇದೆ, ಸ್ವಲ್ಪ ಡಾರ್ಕ್ ರೂಮ್, ಅಲ್ಲಿ ಇಡಬೇಕಾಗ್ತದೆ. ಅಲ್ಲಿ ಅದು ಗ್ರೋತ್ ಆಗ್ತದೆ, ಈ ಅದರ ನಮ್ಮ ಬೀಜದಲ್ಲಿದ್ದ ಫಂಗಸ್ ಗ್ರೋತ್ ಆಗ್ತದೆ. ಹಾಗೂ ಸ್ವಲ್ಪ ಕತ್ತಲೆ ಬೇಕು, ಮತ್ತೆ ಆಕ್ಸಿಜನ್ ಬೇಕು. ಹಾಗೂ ನಾವು ಈ ಕತ್ತಲೆ ರೂಮನ್ನು ಬೆಳಿಗ್ಗೆ ಒಂದು ಗಂಟೆ ತೆರೆದು ಇಡ್ತೇವೆ. ಆಗ ಅದಕ್ಕೆ ಸ್ವಲ್ಪ ಆಕ್ಸಿಜನ್ ಒಳಗೆ ಬರ್ತದೆ, ಮತ್ತೆ ವೆಂಟಿಲೇಷನ್ ಅಥವಾ ಕಿಟಕಿ ಇದ್ರೆ ಅದನ್ನು ತೆರಿಬೇಕು, ಆಗ ಗಾಳಿ ಪಾಸ್ ಆಗ್ತಾ ಇರ್ತದೆ. ಆಗ ಇದಕ್ಕೆ ಆಕ್ಸಿಜನ್ ಸಿಗುತ್ತೆ. ಇದು 20 ದಿವಸದಲ್ಲಿ ಡೆವಲಪ್ ಆಗ್ತದೆ. ಫುಲ್ಲು ಈ ಬೈಯುಲಲ್ಲಿ ಈ ಫಂಗಸ್ ಹರಡಿ ಇರ್ತದೆ, ಫುಲ್ಲು ಬಿಳಿಯಾಗಿ ಇರ್ತದೆ ಬೆಡ್. ಆಮೇಲೆ ಅದನ್ನು ತೆಗೆದು ಇನ್ನು ನಮ್ಮ ಶೆಡ್ ಅಲ್ಲಿ ಇನ್ನೊಂದು ಸೆಕ್ಷನ್ ಇರ್ತದೆ, ಹಾರ್ವೆಸ್ಟ್ ರೂಮ್ ಅಂತೇಳಿ, ಅಲ್ಲಿ ಒಂದು 25% ಬೆಳಕು ಇರ್ತದೆ. ಈ ಚಿಪ್ಪು ಅಣಬೆ ಆದರೆ ಬೆಡ್ ಬಿಳಿಯಾದ ಬೆಡ್ ಅನ್ನು ಒಂದು ಬ್ಲೇಡ್ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಡೆಟಾಲ್ ಕ್ಲೀನ್ ಮಾಡಿ ಸುತ್ತಲೂ ಹೊಟ್ಟೆ ಮಾಡಿ ಕೊಡಬೇಕು, ಹರಿದು ಕೊಡಬೇಕು ಅಡ್ಡಕ್ಕೆ. ಮತ್ತೆ ಯಾವಾಗಲೂ ನೀರು ಸ್ಪ್ರೇ ಮಾಡಿ ಕೊಡಬೇಕು. ನೀರು ಸ್ಪ್ರೇ ಮಾಡಿ ಕೊಟ್ಟ ನಂತರ ಒಂದು 4 ದಿನದಲ್ಲಿ ಅಣಬೆ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 4 ಸಲ ಬರ್ತದೆ, 4 ದಿನ ಬಿಟ್ಟು 4 ಸಲ ಬರ್ತದೆ, ಮಿನಿಮಮ್ 4 ನಾವು ಹೇಳುದು, ಆದ್ರೆ ಜಾಸ್ತಿ ಬರ್ತದೆ ಕೆಲವು. ಆಮೇಲೆ ಈಗ ಕೋಣೆ ಅದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಬೇಕಾಗ್ತದೋ ಅಥವಾ ನಾವು ವಾಸ ಮಾಡುವಂತಹ ಕೋಣೆಗಳಲ್ಲಿ ಒಂದು ಮೂಲೆಯಲ್ಲಿ ಮಾಡಬಹುದಾ? ಹಾಗೆ ಮಾಡುದಿದ್ರೆ ನಮಗೆ ಸ್ವಂತ ಮನೆಗೆ ಉಪಯೋಗಿಸುವುದಾದ್ರೆ 1-2 ಬೆಡ್ ಮಾಡಿದ್ರೆ ಮಾಡಬಹುದು. ಆದ್ರೆ ಒಂದು ನಾವು ಉದ್ಯೋಗವಾಗಿ ಮಾಡುವಾಗ ಸಪ್ರೇಟ್ ಒಂದು ಶೆಡ್ ಬೇಕೇ ಬೇಕು, ಯಾಕೆಂತ ಹೇಳಿದ್ರೆ ಇದು ಆದಷ್ಟು ಹೈಜೀನಿಕ್ ಬೇಕು. ಇಲ್ಲ ಇದ್ರೆ ನಮಗೆ ಓಡಾಡೋ ರೂಮ್ ಆದ್ರೆ ಓಡಾಡಬಾರ್ದು. ಹೌದು, ಹೈಜೀನಿಕ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಸ್ವಲ್ಪ ತೇವಾಂಶ ಉಷ್ಣಾಂಶ ಕಾಪಾಡಬೇಕು, ಕ್ಲೀನ್ ಬೇಕು. ಕ್ಲೀನ್ ಬೇಕಾದ್ರೆ ನಾವು ಯಾವಾಗಲೂ ಓಡಾಡಿದ್ರಲ್ಲಿ ಕ್ಲೀನ್ ಇರೋದಿಲ್ಲ, ಮತ್ತೆ ತೇವಾಂಶನ ಮಾಡಬೇಕಾದ್ರೆ ಸ್ವಲ್ಪ ನೀರೆಲ್ಲ ಫ್ಲೋರಿಂಗ್ನಲ್ಲಿ ಮತ್ತೆ ನೆಲದಲ್ಲಿ ಅಥವಾ ಸೈಡ್ ಏನಾದರೂ ಸೆಣಬಿನ ಗೋಣೆ ಇಲ್ಲ ಗ್ರೀನ್ ನೆಟ್ ಕಟ್ಟಿ ಅದಕ್ಕೆ ನೀರು ಸ್ಪ್ರೇ ಮಾಡಿ ಕೊಡಬೇಕು. ಇದೆಲ್ಲ ಆಗುವಾಗ ಇದಕ್ಕೆ ತೇವಾಂಶ ಸಿಗ್ತದೆ. ಆಗ ನಮಗೆ ಮನೆಯಲ್ಲಿ ಆದರೆ ಜಸ್ಟ್ 1-2 ಬೆಡ್ ಮಾಡೋದಿದ್ರೆ ಅದರ ಪಕ್ಕದಲ್ಲಿ ಸ್ವಲ್ಪ ಬಟ್ಟೆ ಗೋಣಿಯನ್ನು ಹೊದ್ದೆ ಮಾಡಿ ಇಟ್ಟರೆ ಸಾಕು, ಅದಕ್ಕೆ ತೇವಾಂಶ ಸಿಕ್ಕಿ ಅದು ಗ್ರೋತ್ ಆಗಿಸ್. ಅಂದರೆ ಈಗ ಪ್ರತ್ಯೇಕವಾಗಿ ಮನೆ ಮಾಡುವಂಥ ಸಂದರ್ಭದಲ್ಲಿ ಈ ಉಷ್ಣಾಂಶ ಮತ್ತು ತೇವಾಂಶವನ್ನು ಕಾಪಾಡುವುದು ಅಂದರೆ ಹೇಗೆ, ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅದು? ಇದು ನಾವು 2 ರೀತಿಯ ಅಣಬೆ ಅಂತ ಹೇಳಿದರೆ, ಚಿಪ್ಪು ಅಣಬೆಗೆ 25 degrees 28 degrees ವರೆಗೆ ಬೇಕು, ತೇವಾಂಶ 80% 90% ವರೆಗೆ ಬೇಕು. ಹಾಲು ಅಣಬೆ ಆದರೆ ಮಿಲ್ಕಿಗೆ 8 degrees 35 degrees ವರೆಗೆ ಹೋಗ್ಬೋದು, ತೇವಾಂಶ 80% 90% ಬೇಕು. ಅದು ಕೆಲವು ಸೀಸನಬಲ್ ಆಗಿ ಮಾಡುವಾಗ ಮಳೆಗಾಲದಲ್ಲಿ ಚಿಪ್ಪು ಅಣಬೆ ಮಾಡ್ತಾರೆ, ಬೇಸಿಗೆಗಾಲದಲ್ಲಿ ಹಾಲು ಅಣಬೆ ಮಾಡ್ತಾರೆ. ಆದರೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ನಾವು ಅಲ್ಲಿ ಈ ತೇವಾಂಶ ಉಷ್ಣಾಂಶವನ್ನು ಉಂಟು ಮಾಡಿ ಕ್ರಿಯೇಟ್ ಮಾಡಿ ಕೊಡಬೇಕು. ಹಾಗೆ ಕೊಡಬೇಕಾದ್ರೆ ನಮಗೆ ರೂಮ್ ಬೇಕು, ರೂಮಲ್ಲಿ ನಾವು ಆ ವ್ಯವಸ್ಥೆ ಮಾಡಿ ಕೊಡಬೇಕಾಗ್ತದೆ. ಆಮೇಲೆ ಈಗ ಅಣಬೆಯನ್ನು ಹಾರ್ವೆಸ್ಟ್ ಮಾಡುವಂಥದ್ದು ಅಥವಾ ಕೊಯ್ಯುವಂಥದ್ದು ಹೇಗೆ? ಅದಕ್ಕೆ ಏನಾದರೂ ಕತ್ತರಿಯೋ ಕತ್ತಿಯೋ ಉಪಯೋಗಿಸ್ಬೋದು ಅಥವಾ ಚೂರಿ ಉಪಯೋಗಿಸ್ಬೋದು ಅಥವಾ ಕೈಯಿಂದಲೇ ತೆಗಿಬೇಕು, ಹೇಗಿದೆ? ನಿಜವಾಗಿ ಅಣಬೆ ಹಾರ್ವೆಸ್ಟ್ ಮಾಡುವಾಗ ಕೈಯಿಂದಲೇ ತೆಗಿಬೇಕು, ಯಾವಾಗಲೂ ಕತ್ತಿ ಉಪಯೋಗಿಸಬಾರ್ದು. ಏಕೆಂತ ಹೇಳಿದ್ರೆ ಕತ್ತಿಯಲ್ಲಿ ಕಟ್ ಮಾಡಿ ತೆಗೆಯುವ ಅದರ ಅಡಿಭಾಗ ಅಲ್ಲಿ ಇರ್ತದೆ, ಮತ್ತೆ ಅದರಲ್ಲಿ ಒಮ್ಮೆ ಅಣಬೆ ಬಂದು ಮತ್ತೆ 4-5 ಸಲ ಬರ್ತದೆ. ಆಗ ನಾವು ಯಾವಾಗಲೂ ನೀರು ಸ್ಪ್ರೇ ಮಾಡಿ ಕೊಡಬೇಕಲ್ಲ. ಅಡಿಯಲ್ಲಿ ಇದ್ದ ಭಾಗ ಕುಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀರು ತಾಗುವಾಗ, ಆಗ ನೆಕ್ಸ್ಟ್ ಅಣಬೆ ಬರ್ಲಿಕ್ಕೆ ಆಗುದಿಲ್ಲ, ಬೆಡ್ಡು ಅಣುಬಾಧೆ ಬರ್ತದೆ, ಅಂದ್ರೆ ಕಂಟಾಮಿನೇಷನ್ ಬರ್ತದೆ, ಮತ್ತೆ ಅದು ಉಪಯೋಗಿಸಲಾಗುದಿಲ್ಲ. ಅದರಿಂದ ಯಾವಾಗಲೂ ಅಣಬೆ ಹಾರ್ವೆಸ್ಟ್ ಮಾಡುವಾಗ ತಿರುಗಿಸಿಯೇ ತೆಗಿಬೇಕು, ಕಟ್ ಮಾಡಿ ತೆಗಿಬೇಕು. ಇದನ್ನು ಪ್ಯಾಕಿಂಗ್ ಮಾಡುವುದೆಲ್ಲ ಹೇಗೆ?

ಹಾಲು ಅಣಬೆಗೆ ಆದರೆ ಮಾಡುವ ರೀತಿಯೆಲ್ಲ ಒಂದು ಚಿಪ್ಪು ಅಣಬೆ ಮಾಡುವ ಅಂಥದ್ದೇ ಅದೇ ರೀತಿ ಬೆಡ್ ಎಲ್ಲ ಮಾಡೋದು ಮಾತ್ರ ಇನ್ಕ್ಯುಬೇಷನ್ ರೂಮಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಬೇಕು, ಅದು 35 ಬೇಕಲ್ಲ ಅಷ್ಟು ಬೇಕು, ಅದು 20 ದಿವಸ ಡೆವಲಪ್ ಆಗಿ ಸಿಗ್ತದೆ. ಆಮೇಲೆ ಅದರ ಬೆಡ್ಡಿನ ಮೇಲ್ಭಾಗ ಕಟ್ ಮಾಡಿ ಅದಕ್ಕೆ ಮಣ್ಣು ಹಾಕ್ಲಿಕ್ಕೆ ಉಂಟು, ಮಣ್ಣಿಗೆ ಸ್ವಲ್ಪ ಮಿಕ್ಸ್ ಮಾಡ್ಲಿಕ್ಕೆ ಉಂಟು, ಒಂದು ವರ್ಮಿ ಕಾಂಪೋಸ್ಟ್ ಮತ್ತೆ ಎರೆಗೊಬ್ಬರ ಗೊಬ್ಬರ ಅಥವಾ ಅದು ಸಿಗದಿದ್ರೆ ಒಣಗಿದ ಸಗಣಿ ಹುಡಿ ಮತ್ತೆ ಸ್ವಲ್ಪ ಚಾಕ್ ಪೌಡರ್ ಬೇಕು, ಕ್ಯಾಲ್ಸಿಯಂ ಕಾರ್ಬನೇಟ್. ನಾವು ಮೊದಲೆಲ್ಲ ಸ್ಯಾಂಡ್ ಅಂತ ಹೇಳಿದ್ರೆ ಒಯ್ಗೆ ಒಯ್ಗೆ ಮರಳು ಉಪಯೋಗಿಸ್ತಿದ್ದೆವು, ಆದ್ರೆ ಆ ಮರಳು ಹಾಕಿದ್ರೆ ನಮಗೆ ಒಳ್ಳೆ ಬೇಸಿಗೆದಲ್ಲಿ 3 ನೀರು ಕೊಡಬೇಕಾಗ್ತದೆ, ಹಾಗೂ ಅದಕ್ಕೆ ಅದರ ಬದಲಿಗೆ ಚೇರಿ ಹುಡಿ, ಚೇರಿ ಸುಲಿಯುವ ಹುಡಿ ಸಿಗ್ತದಲ್ಲ ಚೇರಿ ಹುಡಿ, ತೆಂಗಿನ ಸಿಪ್ಪೆ ಅದು ಆ ಹುಡಿಯನ್ನು ಹಾಕಿದ್ರೆ ನೀರಿನ ಪಶೆ ಅಲ್ಲೇ ಇರ್ತದೆ. ಹಾಗೆ ಈ 4 ವಸ್ತು ಅನ್ನು ಹಾಕಿ ಅದನ್ನು ಮಣ್ಣನ್ನು ಸ್ವಲ್ಪ 1 ಹೊತ್ತು ಹಾವಿಯಲ್ಲಿ ಬಿಸಿ ಮಾಡಬೇಕು, ಬಿಸಿ ಮಾಡಿ ಅದು ತಣದ ಮೇಲೆ ಈ ಬೆಡ್ ಡೆವಲಪ್ ಆದ ಬೆಡ್ಡಲ್ಲಿ ಮೇಲೆ ಪ್ಲಾಸ್ಟಿಕ್ ಕಟ್ ಮಾಡಿ ತೆಗೆದು 1 ದಪ್ಪಕ್ಕೆ ಮಣ್ಣು ಹಾಕಿ ಕೊಡಬೇಕು, ಮತ್ತೆ ಯಾವಾಗಲೂ ನೀರು ಸ್ಪ್ರೇ ಮಾಡಿಕೊಡಬೇಕು, ತೇವಾಂಶ ಆಗಲೇಬೇಕು ಮಣ್ಣಿನಲ್ಲಿ. ಹೀಗೆ ಒಂದು 10 ಕಳೆಯುವಾಗ ಇದರಿಂದ ಅಣಬೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೀಗೆ ಎಲ್ಲವೂ ಕೂಡ ಮೇಲಿನಿಂದ ಬರುವಂತದ್ದು, ಈ ಚಿಪ್ಪು ಮೇಲಕ್ಕೆ ಅಣಬೆ ಈ ಮಣ್ಣಿನಲ್ಲಿ ಮೇಲೆಗೆ ಬರುವಂಥದ್ದು, ಚಿಪ್ಪು ಅಣಬೆ ನಾನು ಸೈಡಿಂದ ಹರಿದು ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ಯಾವಾಗಲೂ ನೀರು ಸ್ಪ್ರೇ ಮಾಡಿಕೊಡಬೇಕು, ಒಂದು 4 ದಿನದಲ್ಲಿ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆ ಚಿಪ್ಪು ಅಣಬೆ ನಮಗೆ ಒಂದು 20-24 ದಿವಸದಲ್ಲಿ ಸಿಗ್ತದೆ, ಮಿಲ್ಕಿ ಅಣಬೆ 20 ಮತ್ತು 10 ದಿವಸ 30 ದಿವಸದಲ್ಲಿ ಸಿಗ್ತದೆ. ಆದರೆ ಇದು ಸಿಗಬೇಕಾದ್ರೆ ನಾ ಹೇಳಿದ ಅಳತೆಯಲ್ಲಿ ತೇವಾಂಶ ಉಷ್ಣಾಂಶ ಇರಲೇಬೇಕು, ಇಲ್ಲಾದ್ರೆ ವ್ಯತ್ಯಾಸ ಆಗ್ತದೆ. ಹೇಗೆ ಬೇಡಿಕೆ ಬೆಲೆ ಎಲ್ಲ ಇದೆ? ಈಗ ನಾವು ಹೋಲ್ಸೇಲ್ ಆಗಿ ಈಗ ನಮ್ಮಲ್ಲಿ ರೇಟು 200 ಇದೆ ಹೋಲ್ಸೇಲ್, ರಿಟೇಲ್ ಆಗಿ 250 ಇದೆ. ಆದರೆ ನಮ್ಮ ಆಚೆ ಕೇರಳದಲ್ಲಿ ಸ್ವಲ್ಪ ಮುಂದೆ ಕಣ್ಣೂರಿಂದ ಆಚೆ ಹೋದರೆ 300-400 ವರೆಗೆ ಇದೆ ಕೆಜಿಗೆ. ಅಂದ್ರೆ ಈಗ ಖರ್ಚು ಕಳೆದು ಎಷ್ಟು ಲಾಭ ಮಾಡಬಹುದು? ನಮಗೆ 1 ಅಣಬೆಗೆ ಮ್ಯಾಕ್ಸಿಮಮ್ 80 ಸಾಕು, ನಮ್ಮ ಎಲ್ಲ ಲೇಬರ್ ಮತ್ತೆ ನಮ್ಮ ಕಚ್ಚಾ ವಸ್ತು ಎಲ್ಲ ಕೆಲಸ ಎಲ್ಲ ಸೇರಿ 80 ಸಾಕು. ಆದರೆ ನಮಗೆ ಆ 1 ಸೇಲ್ ಮಾಡಿದ್ರೆ 250 ಸಿಗ್ತದೆ. ಇದು ನಮ್ಮ 150-160 ರೂಪಾಯಿ ನಿಮ್ಗೆ ಲಾಭ. ಈಗ ಒಬ್ಬ ವ್ಯಕ್ತಿ ಎಷ್ಟು ಮೇಂಟೈನ್ ಮಾಡಬಹುದು? ಸಾಧಾರಣ ಒಬ್ಬನಿಗೆ 1 ಒಂದು 15 ಬೈಯುಲ್ಲಲ್ಲಿ ಒಂದು 22-25 ಬೆಡ್ ವರೆಗೆ ಮಾಡಬಹುದು ಒಬ್ಬನಿಗೆ. ಅಂದ್ರೆ ಈಗ ಪ್ರತಿ ದಿವಸವೂ ಕೂಡ ಮಾಡ್ತಾ ಹೋಗಬೇಕು ಅಥವಾ ಒಂದ್ಸರಿ ಬ್ಯಾಚ್ ಮಾಡಿ 20 ಇಟ್ಟು ನಂತರ ಇನ್ನೊಂದು ಬ್ಯಾಚ್ ಮಾಡುವಂತದ್ದು? ಇದು ನಾವು ಒಂದು ಉದ್ಯೋಗವಾಗಿ ಮಾಡುವಾಗ ಅಂತ ಹೇಳಿದ್ರೆ ನಾವು ಕಂಟಿನ್ಯೂಸ್ ಮಾಡ್ತಾ ಹೋಗ್ಬೇಕು. ದಿವಸಕ್ಕೆ ಒಂದು 10 ಬೆಡ್ ಆದ್ರೆ ನಮಗೆ 1 ಒಂದು 300 ಬೆಡ್ ಆಗ್ತದೆ. ಆಗ ಫಸ್ಟ್ 20 ದಿವಸಗಳು ಫಸ್ಟ್ 10 ಬೆಡ್ಡಿಂದ ಬರ್ತದೆ, ಮತ್ತೆ 10 ಬೆಡ್ಡಿಂದ ಹಾಗೆ ಬರ್ತದೆ. ಮಿನಿಮಮ್ ನಮಗೆ ಒಂದು 2 ಡೈಲಿ ಸಿಗ್ತದೆ. ಅದು ಒಂದು ಆ 300 ಬೆಡ್ಡಿನ ಒಂದು ಕೆಪಾಸಿಟಿ ಶೆಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಮ್ಮ ಗ್ರಾಫಿಕ್ ಆ 300 ಬೆಡ್ಡಿನವರೆಗೆ ಬರುವಾಗ ಮತ್ತೆ ನಿಲ್ಲಿಸಿದ್ರೆ ಮತ್ತೆ ಕಮ್ಮಿ ಆಗ್ತದೆ, ಇಲ್ಲ ಕಂಟಿನ್ಯೂ ಮಾಡಿದ್ರೆ ಮ್ಯಾಕ್ಸಿಮಮ್ ನಮಗೆ ಸಾಧಾರಣ ಒಂದು 20 ಡೈಲಿ ಸಿಕ್ಕಿತ್ತು. ಈಗ ಕೊಯ್ಲು ಮಾಡಿರುವಂತಹ ಅಣಬೆಯನ್ನು ಸಾಗಾಟ ಮಾಡುವಂತಹ ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು? ಇದು ನಾವು ದೂರ ಬಸ್ಸಲ್ಲೆಲ್ಲ ಕೊಂಡೋಗುವಾಗ ಕಾರ್ಟೂನ್ ಬಾಕ್ಸ್ ಉಂಟಲ್ಲ, ರಟ್ಟಿನ ಬಾಕ್ಸ್, ಅದರಲ್ಲಿ ಹಾಕಿ ಕೊಡ್ತೇವೆ. ಆ ಕೊಡುವಾಗ ಆ ಬಾಕ್ಸ್ ಹೋಲ್ಸ್ ಕೊಡಬೇಕು, ಇಲ್ಲ ಗಾಳಿ ಓಡಾಡ್ತಾ ಇರ್ಬೇಕು, ಇಲ್ಲ ಅದು ಡ್ರೈ ಆಗಿಬಿಡ್ತದೆ. ಮತ್ತೆ ಅದು ಬಾಕ್ಸ್ ಅನ್ನು ಬಸ್ಸಿನ ಎದುರು ಇಂಜಿನ್ ಹತ್ರ ಇಡಬಾರ್ದು, ಹೀಟ್ ಇರ್ತದೆ, ಅದು ಸೈಡ್ ಏನಾದರೂ ರ್ಯಾಕಿನಲ್ಲಿ ಇಲ್ಲ ಸೀಟಿನ ಅಡಿಯಲ್ಲಿ ಇಟ್ಟು ಕೊಡಬೇಕಾಗ್ತದೆ. ಆಮೇಲೆ ಈಗ ಈ ಅಣಬೆ ಕೃಷಿಯ ಬಗ್ಗೆ ತರಬೇತಿ ಎಲ್ಲ ನೀಡುವಂತಹ ವ್ಯವಸ್ಥೆ ಈಗ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರಬೇಕು? ಇದೆ, ಕಾಸರಗೋಡಲ್ಲಿ ಇದೆ, ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೆ. ಆತು ಸ್ವಲ್ಪ ಕ್ಲಾಸ್ ಎಲ್ಲ ಕೊಟ್ಟೆವು. ಕಾಸರಗೋಡು ಕೃಷಿ ವಿಜ್ಞಾನ ಸಾಧಾರಣ 2 ಕ್ಲಾಸ್ ಆಗ್ತಾ ಇದೆ. ಅದು ಅಲ್ಲದೆ ಡಿಪಾರ್ಟ್ಮೆಂಟ್ ಅವರು ಕರೀತಾ ಇದ್ದಾರೆ, ಕೃಷಿ ಇಲಾಖೆಯವರು ನಮ್ಮ ಕಾಸರಗೋಡು ಕೇರಳದ ಕೃಷಿ ಇಲಾಖೆಗಳು ಮತ್ತೆ ಕರ್ನಾಟಕದ ನಾವು ಅಲ್ಲಿ ಕ್ಲಾಸ್ ಕೊಡ್ತಾ ಇದ್ದೇನೆ. ಅಣಬೆಯ ಉಪಯೋಗದ ಬಗ್ಗೆ ಹೇಳಿ, ಯಾವ ರೀತಿಯಲ್ಲಿ ಇದನ್ನು ಬಳಕೆ ಮಾಡಬಹುದು? ಅಣಬೆಯನ್ನು ಸಾಧಾರಣ ನಾವು ಪದಾರ್ಥಗಳಾಗಿ ಉಪಯೋಗಿಸಬಹುದು. ಮಶ್ರೂಮ್ ಸೂಪ್, ಸೂಪ್ ಪೌಡರ್ ಮಾಡಬಹುದು ಅಣಬೆಯನ್ನು ಡ್ರೈ ಮಾಡಿ ಅಥವಾ ಆಸಿಯಾಗಿ. ಮತ್ತೆ ಮಶ್ರೂಮ್ ಪಲ್ಯ ಅಂತ ಹೇಳಿದ್ರೆ ಸುಕ್ಕ ಮತ್ತೆ ಮಂಚೂರಿ ಈ ಟೈಪ್ ಎಲ್ಲ ರೀತಿಯಲ್ಲಿ ಎಲ್ಲ ಮಾಡಬಹುದು. ಸಮೋಸ ಎಲ್ಲ ಮಾಡ್ತೇವೆ, ಅದಕ್ಕೆ ಮಶ್ರೂಮಿನ ಮಸಾಲೆ ಎಲ್ಲ ಮಾಡಿ ಹಾಕಿದ್ರೆ ಅದು ಒಳ್ಳೆ ಟೇಸ್ಟ್ ಆಗಿರ್ತದೆ. ಮತ್ತೆ ಪಪ್ಸ್, ಅದು ನಾವು ಎಗ್ ಪಪ್ಸ್, ಅದರ ಬದಲಿಗೆ ಮಶ್ರೂಮ್ ಹಾಕಿದ್ರೆ ಮಶ್ರೂಮ್ ಪಪ್ಸ್, ಒಳ್ಳೆ ಬೇಡಿಕೆ ಇದೆ, ಅದೆಲ್ಲ ಮಾಡಬಹುದು. ಮತ್ತೆ ಉಪ್ಪಿನಕಾಯಿ ಮಾಡೋದು, ಸಾಧಾರಣ ಒಂದು 6 ಇಡಬಹುದು, ಏನಾಗುದಿಲ್ಲ. ಈ ರೀತಿಯೆಲ್ಲ ತಿಂಡಿಗಳು ಇದೆಲ್ಲ ಮಾಡಬಹುದು. ಈಗ ಒಣಗಿಸಿ ಪೌಡರ್ ಮಾಡೋದು, ಇದರಲ್ಲಿ ಎಷ್ಟು ಸಮಯ ಬೇಕಾದ್ರೆ ಇಡಬಹುದು? ಒಣಗಿಸಿ ನಾವು ಕಟ್ಟಿ ಇಡಿದ್ರೆ ಒಂದು ಹೇರ್ಟೈಟ್ ಆಗಿ ಅದನ್ನು ಇಟ್ಟರೆ ನಮಗೆ ಒಂದು 5-6 ಉಪಯೋಗಿಸಬಹುದು, ಏನಾಗುದಿಲ್ಲ. ಗಾಳಿ ಹೋದ್ರೆ ಮಾತ್ರ ಅದು ನೀರನ್ನು ಹೇಳಿತದೆ, ಅದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಈ ಸ್ಪಾನ್ ಎನ್ನುವಂಥದ್ದು ನೀವು ಪ್ರತಿ ಸಾರಿಯೂ ಕೂಡ ಲ್ಯಾಬಿಂದಲೇ ಖರೀದಿ ಮಾಡಬೇಕು ಅಥವಾ ಮನೆಯಲ್ಲೇ ಮಾಡ್ಕೋಬಹುದಾ?

ಇವು ಮಂಗಳೂರು ಕೃಷಿಯುತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಭಕ್ತಿಗೀತೆಗಳು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮಚಂದ್ರ. ವಿಶ್ವೇಶ್ವರ ಭಟ್ ಹಾಡಿರುವ ಪುರಂದರದಾಸರ ಕೀರ್ತನೆ. ಹರುಷದಿಂದ